ಮತ್ತೆ ಇನ್ನೇನು ಅಂತ ದೊಡ್ಡ ಸಮಸ್ಯೆಗಳೇನಿಲ್ಲ. ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಕೋಳಿ ಮರಿಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರವೂ ಸಹ ಸರಿಯಾಗಿ ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಜಾಸ್ತಿ ಸಾಕಿದಾಗ. ಅದಕ್ಕೆ ಅವರು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಳುಗಳು ವೇಸ್ಟ್, ಅವ್ರ ಮನೆಗಿರ್ತಕ್ಕಂಥ ಕಾಳುಗಳು ಕಸ ಕಡ್ಡಿಗಳನ್ನ ಕೋಳಿಗಳಿಗೆ ಒದಗಿಸಬೇಕಾಗುತ್ತೆ. ಮತ್ತೆ ಶುದ್ಧವಾದ ನೀರನ್ನು ಕೊಡಲ್ಲ ನಮ್ಮ ರೈತರು, ಆ ಶುದ್ಧವಾದ ನೀರನ್ನು ಸಹ ಅವಕ್ಕೆ ಕೊಡಬೇಕಾಗುತ್ತೆ. ಡಾಕ್ಟ್ರೆ, ಈ ಸಾಮಾನ್ಯವಾಗಿ ನಾಟಿ ಕೋಳಿಗಳು ಹಳ್ಳಿಗಳಲ್ಲಿ ಸಾಕೋದು ಅಂತ ಹೇಳಂದ್ರೆ ಅವನ್ನ ಬಿಟ್ಬಿಡ್ತಾರೆ, ಹೊರಗಡೆ ಬಿಟ್ಬಿಡ್ತಾರೆ, ಅವೆಲ್ಲೋ ಮೇಯ್ಕೊಂಬಂದು ಅವುಗಳ ರಕ್ಷಣೆಯನ್ನ ಅವೇ ಮಾಡ್ಕೋಬೇಕು. ತಾವ್ ಹೇಳದಂಗೆ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳಿಂದಾಗಿ ಏನು ಅವಕ್ಕೆ ತೊಂದರೆ ಬರುತ್ತೆ ಅದ್ರ ರಕ್ಷಣೆಯನ್ನ ಅವೇ ಮಾಡ್ಕೊಳ್ಬೇಕು ಆ ರೀತಿನಲ್ಲಿ. ಅದಕ್ಕೊಂದು ಗಾದೆ ಮಾತೆ ಇದೆಯಲ್ಲ, ಆಯ್ದು ಕಣ್ಣು ತಿನ್ನೋ ಕೋಳಿ ಕಾಲ್ ಮುರಿದ್ರು ಅಂತ ಹೇಳಿ ಅದ್ ಗಾದೆನೆ ಬಂದ್ಬಿಟ್ಟಿದೆಯಲ್ಲ. ಹಾಗಾಗಿ ಆದ್ರೆ ಸ್ವಲ್ಪ ರೈತರು ಒಂಚೂರು ನಿಗಾ ವಹಿಸಿದ್ರೆ ಆ ರೀತಿ ಆಗುವಂತಹ ನಷ್ಟವನ್ನ ತಡ್ಕೊಳ್ಬಹುದು ಈ ರೀತಿಯ ಕೆಲವೊಂದು ಸುಧಾರಿತ ಕ್ರಮಗಳನ್ನು ಅನುಸರಿಸೋದ್ರಿಂದ. ಖಂಡಿತ, ಈ ನಿಟ್ಟಿನಲ್ಲಿ ನಮ್ಮ ರೈತರು ಬಹಳ ಕಾಳಜಿಯನ್ನ ಅಂದ್ರೆ ಸ್ವಲ್ಪ ಅವಕ್ಕೆ ಕಾಳಜಿಯನ್ನು ಮಾಡಿಬಿಟ್ರೆ ನಷ್ಟದಿಂದ ಹೊರಗಡೆ ಬರಬಹುದು. ಅದರಲ್ಲೂ ವಿಶೇಷವಾಗಿ ಅವಳಿಗೆ ರಾತ್ರಿ ಟೈಮಲ್ಲಿ ಅವಕ್ಕೆ ಒಂದು ಅಚ್ಚುಕಟ್ಟಾದ ಜಾಗದಲ್ಲಿ ಅವಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ನೋಡ್ಕೋಬೇಕು. ಮತ್ತೆ ಇನ್ನು ಕೆಲವು ರೈತರು ಮುಂದುವರೆದೇನು ಮಾಡ್ತಾರೆ ಅಂದ್ರೆ ಅವಕ್ಕೆ ಮೊದಲೇ ಒಂದು 2-3 ವಾರ ಈ ಮಾಂಸದ ಕೋಳಿಗಳಿಗೆ ಕೊಡ್ತಕ್ಕಂಥ ನಮ್ಮ ಆಹಾರ ಏನಿದೆ ಕೋಳಿಗೆ ಕೊಡ್ತಕ್ಕಂಥ ಆ ಆಹಾರವನ್ನೇ ಬಳಕೆ ಮಾಡ್ತಾರೆ. ಆದ್ರೆ ಈ ಆಹಾರವನ್ನು ಬಳಕೆ ಮಾಡಿದ್ರೆ ರೈತರಿಗೆ ಆರ್ಥಿಕವಾಗಿ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಆರ್ಥಿಕವಾಗಿ ಅವರಿಗೆ ಕಡಿಮೆ ಆಗೋದ್ರಿಂದ ನಾನು ಹೇಳೋದಂದ್ರೆ ಅವರೇ ಮನೆಯಲ್ಲಿನೇ ಅವಳಿರ್ತಕ್ಕಂಥ ಜೋಳ ಇರಬಹುದು, ಮೆಕ್ಕೆಜೋಳ ಇರಬಹುದು, ಭತ್ತದ ತೌಡು ಇರಬಹುದು, ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನ ಮತ್ತೆ ಲವಣ ಮಿಶ್ರವನ್ನು ಉಪಯೋಗಿಸಿಕೊಂಡು ನಮ್ಮ ಪಶುವೈದ್ಯ ಸಲಹೆಯಂತೆ ಅವರೇ ಹೋದ ಒಂದು ಕೋಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಮನೆಯಲ್ಲೇ ತಯಾರು ಮಾಡಿಕೊಂಡು ಇದಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅವು ಬೆಳವಣಿಗೆ ಆಗುತ್ತೆ ಕೋಳಿಗಳು. ಮತ್ತೆ ಇನ್ನೊಂದೇನಂದ್ರೆ ಸಾಮಾನ್ಯವಾಗಿ ನಮ್ಮ ಈ ಗಿರಿರಾಜ ಮತ್ತು ಗಿರಿರಾಣಿ ಕೋಳಿಗಳನ್ನ ಸಾಕ್ತಾ ಇದೆ ರೈತರು ನಾಟಿ ಕೋಳಿ ವ್ಯವಸ್ಥೆನಲ್ಲೇ. ಅದಕ್ಕೆ ಸ್ವಲ್ಪ ಈ ಒಂದು ಕ್ಯಾಲ್ಸಿಯಂ ಸುಣ್ಣ ಅಂತ ಹೇಳ್ತೀವಲ್ಲ ಅದರ ಕೊರತೆ ಇದ್ದಾಗ ಏನಾಗುತ್ತಂದ್ರೆ ಈ ಕಾಲುಗಳು ಕುಂಟು ಆಗೋದು ಅಥವಾ ಕಾಲುಗಳು ತುಂಬಾ ನಡೆದ ಸ್ಟಿಫ್ ಆಗಿರೋದು. ಸೊ ಅಂತ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಈ ಶೆಲ್ ಗ್ರಿಟ್ ಅಂತ ಹೇಳ್ತೀವಿ ನಾವು, ಕಪ್ಪೆ ಚಿಪ್ಪಿನ ಒಂದು ಚೂರುಗಳನ್ನ ಚೆಲ್ಲಿದ್ರೆ ಸಾಕು, ಅವು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಇನ್ನು ಡಾಕ್ಟರ್, ಈಗ ಯಂತ್ರದ ಬಳಕೆ ಬಗ್ಗೆ ತಾವು ಹೇಳಿದ್ರಿ, ಈ ಯಂತ್ರವನ್ನ ಸುಮ್ಮನೆ ರೈತರ ಮನೇಲಿ ತಂದಿಟ್ಕೊಂಡು ಬಳಸಬಹುದು, ಅದಕ್ಕೇನಾದ್ರು ವಿಶೇಷ ತರಬೇತಿ ಬೇಕು? ಈಗ ನೋಡಿ, ಈ ಯಂತ್ರ ಹೇಳಿದ್ನಲ್ಲ ಈಗ ಸೆಟ್ಟರ್ ಅಥವಾ ಹ್ಯಾಚರ್ ಅಂತ ಹೇಳಿದೆ, ಇದು ಸಣ್ಣ ಪ್ರಮಾಣದ ಅಂದ್ರೆ ಕನಿಷ್ಠ ಅಂದ್ರೆ 200 ಮಟ್ಟೆ ಇರತಕ್ಕಂತ ಒಂದು ಯಂತ್ರನ ನಾವು ರೈತರು ತಗೋಬೇಕಂದ್ರೆ ಈ ಯಂತ್ರಕ್ಕೆ ಸುಮಾರು ಒಂದು 60,000 ರೂಪಾಯಿನಷ್ಟು ಆಗುತ್ತೆ ಇದೆ ಯಂತ್ರ. ಅದನ್ನ ನಾವು ಮನೇಲಿ ತಂದಿಟ್ಟು ಎಲ್ಲರ ಮನೆಯಲ್ಲೂ ಇಟ್ಕೋಬಹುದು. ಆದ್ರೆ ಇದರ ನಿರ್ವಹಣೆ ಬಗ್ಗೆ ಮೊದಲು ಅವರಿಗೆ ಒಂದು ವಾರ ತರಬೇತಿ ಬೇಕಾಗುತ್ತೆ. ಯಾಕಂದ್ರೆ ಇದು ಕೋಳಿ ಮರಿಯನ್ನ ಇವತ್ತು ನಾವು ಮಿಷಿನಲ್ಲಿ ಯಂತ್ರದಲ್ಲಿ ಇಟ್ಟರೆ ಅದು ಮರಿ ಆಗ್ಲಿಕ್ಕೆ 21 ದಿವಸ ಬೇಕಾಗುತ್ತೆ. ಅದರಲ್ಲಿ 21 ದಿವಸ ಮೊದಲೇ 18 ದಿವಸ ನಾವು ಸೆಟ್ಟರ್ ಅಂತ ಹೇಳ್ತೀವಿ, ಅದರಲ್ಲಿ ಮೊಟ್ಟೆ ಇರುತ್ತೆ. 18 ದಿನ ನಂತರ ಇನ್ನು 3 ದಿನಗಳ ಕಾಲ ಹ್ಯಾಚರು ಟ್ರೇ ಬರುತ್ತೆ, ಅದೇ ಒಂದೇ ಮಿಷಿನಲ್ಲಿ ಇರುತ್ತೆ ಎರಡು, ಅದರಲ್ಲಿ ಟ್ರೇನಲ್ಲಿ ಇಡಬೇಕಾಗುತ್ತೆ. ಈ ಒಂದು ನಿರ್ವಹಣೆಗೆ ನಾವು ತರಬೇತಿ ಬೇಕೇ ಬೇಕು ನಮ್ಮ ರೈತರಿಗೆ. ಮತ್ತೆ ಈ ನಿರ್ವಹಣೆ ಯಾವ ರೀತಿ ಇರುತ್ತಂತಂದ್ರೆ, ಈಗ ಅದಕ್ಕೆ ಮುಖ್ಯವಾಗಿ ಉಷ್ಣಾಂಶ ಟೆಂಪರೇಚರ್ ಅಂತ ಹೇಳ್ತೀವಿ, ಇನ್ನೊಂದು ತೇವಾಂಶ ಹ್ಯುಮಿಡಿಟಿ, ಇವೆರಡು ಬಹಳ ಮುಖ್ಯ ಇದಕ್ಕೆ. ಇದು ಸರಿಯಾದ ಪ್ರಮಾಣದಲ್ಲಿ ಉಷ್ಣಾಂಶ ಮತ್ತು ತೇವಾಂಶವನ್ನು ನಾವು ಕಾಪಾಡಿಕೊಂಡಾಗ ಮಾತ್ರ ನಮ್ಮ ಮರಿ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಇದೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತಾ ಇರುತ್ತೆ ಮಿಷನ್ ಅಲ್ಲಿ, ಜೊತೆಗೆ ಅಲ್ಲಿರ್ತಕ್ಕಂಥ ಮೊಟ್ಟೆಗಳ ಒಂದು ತಿರುಗಿಸ್ತಕ್ಕಂಥದ್ದು ಮೇಲೆ ಕೆಳಗೆ ಮಾಡ್ತಕ್ಕಂಥ ಒಂದು ಸಹ ಪ್ರಕ್ರಿಯೆ ನಡೀತಾ ಇರುತ್ತೆ ಮಿಷನ್ ಅಲ್ಲಿ. ಇದನ್ನೆಲ್ಲವುದನ್ನು ನಾವು ಸೂಪರ್ವೈಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅನ್ನತಕ್ಕಂಥದಕ್ಕೆ ತರಬೇತಿ ಬೇಕಾಗುತ್ತೆ. ಇದರ ಜೊತೆಗೆ ಈ ಒಂದು ತರಬೇತಿ ಸುಮ್ಮನೆ ನಾವು ಪುಸ್ತಕದಲ್ಲಿ ಅಥವಾ ಬಾಯಿ ಮಾತಲ್ಲಿ ಹೇಳಿದ್ರೆ ಉಪಯೋಗ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮಹಾವಿದ್ಯಾಲಯದಲ್ಲಿ ಏನ್ ಹ್ಯಾಚರಿ ಇದೆ ಇಲ್ಲಿಗೆ ಕರೆಸಿ ಅವರಿಗೆ ತರಬೇತಿ ಕೊಡ್ತೀವಿ. ಅವ್ರು ಬಂದು 21 ದಿವಸನೂ ಬೇಕಾದ್ರೆ ಇರಬಹುದು ಅಥವಾ ಒಂದು ವಾರ ಇದ್ಬಿಟ್ರೆ ಎಲ್ಲಾ ಒಂದು ಈ ಯಾವ ರೀತಿ ಮೊಟ್ಟೆಯನ್ನ ಮೊದಲು ಮಿಷಿನ್ ಇಡೋದಕ್ಕಿಂತ ಮುಂಚೆ ಯಾವ ರೀತಿ ಅದನ್ನ ಸ್ವಚ್ಛಗೊಳಿಸಬೇಕು, ಮೊಟ್ಟೆಯನ್ನ ಯಾವ ರೀತಿ ನಾವು ಯಂತ್ರದಲ್ಲಿ ಇಡಬೇಕು, ಇಟ್ಟ ನಂತರ ಯಾವ ರೀತಿ ಉಷ್ಣಾಂಶ ತೇವಾಂಶವನ್ನು ಕಾಪಾಡಿಕೊಳ್ಬೇಕು, ಮತ್ತೆ ಆ ತೇವಾಂಶ ಕಾಪಾಡ್ಕೊಳ್ಬೇಕು ನೀರಿನ ಪ್ರಮಾಣ ಎಷ್ಟು ಬೇಕು, ಮತ್ತೆ ಮರಿ ಬಂದ ನಂತರ ಮರಿನ ಯಾವ ರೀತಿ ಹೊರಗಡೆ ತೆಗಿಬೇಕು. ಸೊ ಇದೆಲ್ಲದರ ಬಗ್ಗೆನೂ ನಾವು ಅವರಿಗೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಪ್ರಾತ್ಯಕ್ಷಿತವಾಗಿ ಅವರಿಗೆ ತರಬೇತಿಯನ್ನ ಕೊಡ್ತೀವಿ. ನಮ್ಮ ಮಹಾವಿದ್ಯಾಲಯದಲ್ಲಿ ಕೊಡ್ತೀವಿ, ನಮ್ಮ ಬೆಂಗಳೂರು ಮಹಾವಿದ್ಯಾಲಯದಲ್ಲಿ ಸಹ ಕೊಡ್ತೇವೆ. ಇನ್ ಡಾಕ್ಟರ್, ಇದು ಬೇರೆ ಬೇರೆ ಸೈಜ್ ನಲ್ಲಿ ಸಿಗುತ್ತಾ? ಒಂದ್ ಸಾರಿ 100 ಮೊಟ್ಟೆ, ಒಂದ್ ಸಾರಿ 200 ಮೊಟ್ಟೆ, ಈ ತರ ಬೇರೆ ಬೇರೆ ಗಾತ್ರದ ಮಿಷನ್ ಸಿಗುತ್ತಾ ಅಥವಾ ಒಂದೇ ಗಾತ್ರದ? ಇಲ್ಲ, ಮಿಷನ್ಗಳು ಬೇರೆ ಬೇರೆ ಇದಾವೆ. ಕನಿಷ್ಠ ಅಂದ್ರೆ 200 ಮೊಟ್ಟೆ, 202 ಮೊಟ್ಟೆದ ಒಂದು ಮಿಷನ್ ಸಿಗುತ್ತೆ, 404, ಅದೇ ತರ 606, 1000, 2000, 10,000, 20,000, 5,000, ಇಷ್ಟು ದೊಡ್ಡ ಪ್ರಮಾಣದಲ್ಲೂ ಸಿಗುತ್ತೆ. ಬಟ್ ನಮ್ ನಾಟಿ ಕೋಳಿ ಸಾಕಾಣಲಿಕ್ಕೆ ರೈತರಿಗೆ 202 ಅಥವಾ 404 ಅಥವಾ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಮಾಡ್ತೀನಿ ಅಂದ್ರೆ ಜಾಸ್ತಿ ಅಂದ್ರೆ 1,000 ಮೊಟ್ಟೆ ಇರ್ತಕ್ಕಂತ ಒಂದು ಮಿಷನ್ ಸಾಕಾಗುತ್ತೆ ಇವರಿಗೆ. ಅದೇ ಬೇಡಿಕೆಗೆ ಅನುಗುಣವಾಗಿ ನಾವು ಮಾರುಕಟ್ಟೆನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ನಾನು ಎಷ್ಟು ಕೋಳಿಯನ್ನ ಪೂರೈಕೆ ಮಾಡಬಹುದು, ಕೋಳಿ ಮರಿಗಳು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ಆ ಯಂತ್ರಗಳನ್ನ ಖರೀದಿ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಒಂದು ವೇಳೆ ಒಬ್ಬರೇ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆದರೆ ಹಳ್ಳಿಗಳಲ್ಲೆಲ್ಲ ಸ್ವಸಹಾಯ ಸಂಘಗಳಿವೆ, ಆ ಮೂಲಕವಾಗಿ ಅದನ್ನ ಯಂತ್ರವನ್ನು ಖರೀದಿ ಮಾಡಿ ಒಂದು ಕಡೆ ಇಟ್ಕೊಂಡು ಒಂದು ನಾಲ್ಕಾರು ಜನ ರೈತರು ಒಟ್ಟಾಗಿ ಮಾಡೋದ್ರಿಂದ ಅದೊಂದು ಅನುಕೂಲ. ಖಂಡಿತ, ಈಗ ಒಬ್ಬರು ರೈತರು ಒಬ್ಬ ಈಗ ನಾವು ಹೇಳ್ತೀವಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳ್ತೀವಿ, ಅಂತಾರೆ ಯಾರಾದ್ರೂ ಈ ಮಿಷಿನ್ ಅನ್ನ ಖರೀದಿ ಮಾಡಿಬಿಟ್ಟು ಅವರು ಆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮೊಟ್ಟೆಗಳನ್ನ ಸಂಗ್ರಹ ಮಾಡಿಕೊಂಡು ಆ ಸಂಗ್ರಹ ಮಾಡಿದ ಮೊಟ್ಟೆಗಳಿಗೆ ಅವನ್ನ ಮರಿಗಳು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಹೇಳಿದ ಹಾಗೆ ಒಂದು ಸಂಘ ಮಾಡ್ಕೊಂಡು ಸ್ವಸಹಾಯ ಸಂಘದ ಇರಬಹುದು ಅಥವಾ ಕೋಳಿ ಸಾಕಾಣಿಕೆದಾರ ಸಹಕಾರ ಸಂಘ ಅಂತಾನೆ ನಾವು ಮಾಡಿದೀವಿ. ಈಗ ಒಂದು ಈಗ ಉದಾಹರಣೆ ಹೇಳಬೇಕಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಅರಪನಹಳ್ಳಿ ತಾಲೂಕಲ್ಲಿ ಒಂದು ಮತ್ತೆ ಜಗಳೂರು ತಾಲೂಕಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಸಹಕಾರ ಸಂಘ ಅಂತಾನೆ ಮಾಡಿಬಿಟ್ಟು ಆ ಸಂಘದ ಮುಖಾಂತರನೇ ನಾವು ಎರಡನೇ ತರ ಮಿಷನ್ಗಳನ್ನ ಈಗಾಗಲೇ ಅವರು ಒಂದು ವರ್ಷದಿಂದ ಮರಿಗಳನ್ನು ತೆಗಿತಾ ಇದ್ದಾರೆ. ಡಾಕ್ಟರ್, ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಾಟಿ ಕೋಳಿಗಳ ನಿರ್ವಹಣೆ ಅದನ್ನು ನಿಗಾ ವಹಿಸಿಕೊಳ್ಳೋರು ಮಹಿಳೆಯರೇ ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ, ಹಾಗಾಗಿ ಸ್ತ್ರೀ ಶಕ್ತಿ ಸಂಘಗಳು ಮುಂದೆ ಬಂದ್ರೆ ಬಹುಶಃ ಇದು ತುಂಬಾ ಚೆನ್ನಾಗಬಹುದಾ ಅಂತ. ಖಂಡಿತ ಖಂಡಿತ, ಈಗ ಸಾಮಾನ್ಯವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡತಕ್ಕಂಥವ್ರು ಅದರ ಎಲ್ಲಾ ಒಂದು ಚಟುವಟಿಕೆಗಳನ್ನ ನೋಡ್ಕೊಂಡ್ತಕ್ಕಂಥವ್ರು ಮಾರಾಟ ಮಾಡ್ತಕ್ಕಂಥವ್ರೆಲ್ಲ ಹೆಣ್ಮಕ್ಳೆ. ಯಾಕಂದ್ರೆ ಮೊದಲಿಂದನು ಈ ಹೆಣ್ಮಕ್ಳಿಗೆ ಇದರಿಂದ ಸ್ವಲ್ಪ ಈ ಒಂದು ಸಪ್ಲಿಮೆಂಟ್ರಿ ಇನ್ಕಮ್ ಅಂತ ಹೇಳ್ತೀವಿ, ಮನೆಯನ್ನ ತೂಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆದಾಯ ಇರಬಹುದು, ಮತ್ತೆ ಸಾಕಷ್ಟು ಸಮಯದಲ್ಲಿ ಮಕ್ಕಳಿಗೆ ಕಟ್ಟತಕ್ಕಂಥ ಫೀಸ್ ಅನ್ನ ಈ ಕೋಳಿ ಮಾಡಿ ಕೋಳಿ ಮಾರಾಟ ಮಾಡತಕ್ಕಂಥದ್ದು, ಅಥವಾ ಯಾರಿಗಾದ್ರೂ ಸಡನ್ ಆಗಿ ಏನಾದರೂ ಆರೋಗ್ಯದ ತೊಂದರೆ ಆದರೆ ಆಸ್ಪತ್ರೆ ಖರ್ಚಿಗೋಸ್ಕರ ಕೋಳಿ ಮಾರಾಟ ಮಾಡಿಕೊಂಡು ಹೆಣ್ಮಕ್ಳು ಮನೆಯನ್ನು ನಿರ್ವಹಿಸ್ತಾ ಮಾಡ್ತಾ ಇದ್ದಾರೆ. ಆದ್ರಿಂದ ಹೆಣ್ಮಕ್ಳು ಈ ಚಟುವಟಿಕೆಗಳಲ್ಲಿ ಅದರಲ್ಲೂ ಸ್ವಸಹಾಯ ಸಂಘಗಳು ತಿಳ್ಕೊಂಡ್ರೆ ತುಂಬಾ ಸಹಕಾರಿಯಾಗ್ತಾ ಇದೆ. ಡಾಕ್ಟರ್, ಈಗಾಗಲೇ ಈಗ ಯಂತ್ರದ ಬಗ್ಗೆ ತಾವು ಒಂದಿಷ್ಟು ಮಾಹಿತಿಯನ್ನು ಕೊಟ್ರಿ, ಅದರ ಮೊಟ್ಟೆಗಳನ್ನು ಇಡುವಂತಹ ಸಾಮರ್ಥ್ಯದ ಮೇಲೆ ಎಷ್ಟೆಷ್ಟು ಗಾತ್ರದ ಮಿಷನ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಇದರ ಮೇಂಟೆನೆನ್ಸು ಮತ್ತೆ ಈ ಒಂದು ವೇಳೆ ನಾನು ಮಿಷನ್ ಖರೀದಿ ಮಾಡಬೇಕು ಅನ್ನೋದಾದ್ರೆ ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಎಲ್ಲಿ ಸಿಗುತ್ತೆ? ಈಗ ಈ ಒಂದು ಮಿಷನ್ ಬೇಕಂದ್ರೆ ಈಗ ಸಾಕಷ್ಟು ಈ ಒಂದು ಯಂತ್ರಗಳನ್ನು ಮಾಡತಕ್ಕಂಥ ಸಂಸ್ಥೆಗಳಿದಾವೆ. ಅದರಲ್ಲಿ ಚೆನ್ನಾಗಿರೋ ಸಂಸ್ಥೆಗಳಂದ್ರಲ್ಲಿ ಒಂದು ಹೈದರಾಬಾದ್ ಅಲ್ಲಿ ಎಪಿ ಪೌಟ್ರಿ ಎಕ್ವಿಪ್ಮೆಂಟ್ಸ್ ಅಂತ ಇದೆ, ಅದೇ ತರ ಕೊಯಂಬತ್ತೂರಲ್ಲಿ ಅನೇಕ ಸಂಘ ಸಂಸ್ಥೆಗಳಿದಾವೆ. ಆದರೆ ಅವರು ಒಂದು 5,000 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೆ ಕಂಪನಿಯ ಒಂದು ಮಿಷಿನ್ಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಒಳ್ಳೇದು. ಇದರಲ್ಲಿ ನಮ್ಮ ಅನುಭವದ ಪ್ರಕಾರ ಎಪಿ ಪೌಲ್ಟ್ರಿ ಎಕ್ವಿಪ್ಮೆಂಟ್ ಅಲ್ಲಿರ್ತಕ್ಕಂಥ ಈ ಇನ್ಕ್ಯುಬೇಟರ್ ಅಥವಾ ಯಂತ್ರ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಮಿಷಿನ್ಗಳನ್ನು ತರಿಸ್ಕೋಬಹುದು. ಜೊತೆಗೆ ಆ ಮಿಷಿನ್ಗೆ ಏನೇ ತೊಂದರೆ ಇದ್ರೂ ಅವ್ರು ಬಂದು ಅವರಿಗೆ ಸರ್ವಿಸ್ ಅನ್ನು ಸಹ ಕೊಡ್ತಾರೆ. ಈ ಒಂದು ಎಕ್ವಿಪ್ಮೆಂಟ್ ಅವಶ್ಯಕತೆ ಇದ್ದವರು ಇವ್ರದ್ದು ವೆಬ್ಸೈಟ್ ಇದೆ, ಜೊತೆಗೆ ಇವ್ರ ಫೋನ್ ನಂಬರ್ ಇದೆ. ಇವರ ಫೋನ್ ನಂಬರ್ ನಾನು ಹೇಳ್ತೀನಿ, ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಮುಖಾಂತರ ಇದನ್ನ ಮಿಷನ್ ಅನ್ನು ತರಿಸ್ಕೋಬಹುದಾಗಿದೆ. ಈಗ ಅವರ ಎಪಿ ಪೌಲ್ಟ್ರಿ ಎಕ್ವಿಪ್ಮೆಂಟ್ ಹೈದರಾಬಾದ್ನವರ ಒಂದು ದೂರವಾಣಿ ಸಂಖ್ಯೆ 9849212325. ಇನ್ನೊಮ್ಮೆ ಹೇಳ್ತೀನಿ, 9849212325. ಡಾಕ್ಟರ್, ತಾವ್ ಒಂದು ಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಈಗ ಯಂತ್ರಗಳನ್ನ ನಾವು ಕೊಂಡ್ಕೊಂಡ್ಬಿಡ್ತೇವೆ, ಅದು ವೆಹಿಕಲ್ ಇರಬಹುದು, ಬೇರೆ ಬೇರೆ ಗೃಹೋಪಯೋಗಿ ಯಂತ್ರಗಳಿರಬಹುದು, ಸ್ವಲ್ಪ ಕಡಿಮೆ ರೇಟ್ ಇದೆ ಅಂತ ಹೇಳಿ ಅಥವಾ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಾವು ಕೊಂಡ್ಕೊಂಡ್ಬಿಡ್ತೀವಿ. ಕೊಂಡ್ಕೊಂಡ್ಮೇಲೆ ಸಮಸ್ಯೆ ಬಂದ ಮೇಲೆ ಸರ್ವಿಸ್ ಕೊಡೋದಿಕ್ಕೆ ಅವರು ಸರಿಯಾಗಿ ನಿಗಾ ವಹಿಸೋದಿಲ್ಲ. ಹಾಗಾಗಿ ಯಾವುದೇ ಒಂದು ಯಂತ್ರವನ್ನ ಕೊಂಡ್ಕೊಳ್ಬೇಕಾದ್ರೆ ನಮ್ಗೆ ಸಮಸ್ಯೆ ಬಂದಾಗ ಅವ್ರು ಯಾವ ರೀತಿ ನಮಗೆ ಸೇವೆಯನ್ನು ಒದಗಿಸ್ಕೊಡ್ತಾರೆ ಅನ್ನೋದು ಮುಖ್ಯ. ಹಾಗಾಗಿ ಕೊಂಡ್ಕೊಳ್ಳೋದಕ್ಕೆ ಮುಂಚೆ ಒಳ್ಳೆ ಕಂಪನಿಯಿಂದ ಪಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಡಾಕ್ಟ್ರೆ, ಈಗ ಆರ್ಥಿಕತೆ ವಿಚಾರ ಹೇಳಿ, ಈಗ ಫಾರಂ ಕೋಳಿ ಸಾಕೋದಕ್ಕೂ ನಾಟಿ ಕೋಳಿ ಸಾಕೋದಕ್ಕೂ ಅದರೊಂದು ಆರ್ಥಿಕತೆ. ಆರ್ಥಿಕತೆ ಬಂದಾಗ ಈಗ ಎರಡರದು ಬೇರೆ ಬೇರೆನೇ ಆಗಿಬಿಡುತ್ತೆ. ಈಗ ಫಾರಂ ಕೋಳಿ ಅಥವಾ ಮಾಂಸದ ಕೋಳಿ ಇರಬಹುದು, ಮೊಟ್ಟೆ ಕೋಳಿ ಇರಬಹುದು, ನಾಟಿ ಕೋಳಿ ಇರಬಹುದು. ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾಕಿ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದವರು ಖಂಡಿತ ಅವರು ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾಕಬೇಕಾಗುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥವ್ರು. ಈಗ ನಾಟಿ ಕೋಳಿಗಳನ್ನ ಸಾಕೊಂಡು ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ನೋಡ್ಕೊಂಡು ಆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೇಡಿಕೆಯನ್ನು ಅವಲಂಬಿಸಿ ಮಾಡಲಿಕ್ಕೆ ನಾಟಿ ಕೋಳಿ ಬಹಳ ಮುಖ್ಯ, ಬಹಳ ಚೆನ್ನಾಗಿದೆ. ಇದರ ಆರ್ಥಿಕತೆ ನಾವು ಮಾಂಸದ ಕೋಳಿಗಳಿಗೆ ನಾವು ಹೋಲಿಸಿದಾಗ ಖಂಡಿತ ಅದಕ್ಕೆ ಇದರ ದುಪ್ಪಟ್ಟಿದೆ ನಾಟಿ ಕೋಳಿನಲ್ಲಿ. ಆದರೆ ಈ ನಾಟಿ ಕೋಳಿಯನ್ನು ನಾವು ಹೆಚ್ಚು ಹೆಚ್ಚು ಸಾಕಕ್ಕೆ ಹೋಗಬಾರದು. ಹೆಚ್ಚು ಈಗ ಮಾಂಸದ ಕೋಳಿ ಸಾಕೋ ತರಾನೇ ನಾಟಿ ಕೋಳಿ ಸಾಕಕ್ಕೆ ಹೋದಾಗ ಕೆಲವು ರೈತರು ಮಾಡಿದ್ದಾರೆ, ಈಗ ಹೆಂಗೆ ಮಾಂಸದ ಕೋಳಿಗೆ ಎಂದು ಆಹಾರ ಪಶು ಆಹಾರ ತಗೊಂಡ್ಬಂದು ಕೋಳಿ ಆಹಾರ ತಂದಾಕ್ತಾರೋ ಅದೇ ತರ ನಾಟಿ ಕೋಳಿಗಳಿಗೂ ಆಗ್ತಾರೆ. ಆಗ ಅವರು ನಷ್ಟ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ನಾಟಿ ಕೋಳಿ ಕಸ ಕಡ್ಡಿಯಲ್ಲಿ ತಿಂತಕೊಂಡು ಹುಳ ಉಪ್ಪಡೆ ತಿನ್ಕೊಂಡು ಯಾವುದೇ ಖರ್ಚಿಲ್ಲದೆ ಲಾಭ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅಂತ ಹೇಳಿ ಅದಕ್ಕೆ ಹಿತ್ತಲಲ್ಲಿ ಕೋಳಿ ಸಾಕು ಅಂತ ಹೇಳ್ತೀವಿ ನಾಟಿ ಕೋಳಿನ. ಸೊ ಈ ನಿಟ್ಟಿನಲ್ಲಿ ನಾಟಿ ಕೋಳಿಯ ಆರ್ಥಿಕತೆ ಬಗ್ಗೆ ಹೇಳೋದಾದ್ರೆ ನಾನು ಅದರಲ್ಲೂ ವಿಶೇಷವಾಗಿ ಈ ಯಂತ್ರವನ್ನು ಉಪಯೋಗಿಸಿ ಮರಿಗಳು ಮಾಡಿಕೊಂಡು ಸಾಕೋದ ಮುಖಾಂತರ ನೋಡೋದಾದ್ರೆ ಇದ ಖರ್ಚು ಮತ್ತು ಆದಾಯ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಇಂಗ್ಲಿಷ್ನಾಗ ಹೇಳ್ತೀವಿ.